ಕುಂಬಲ ನುಕಿಯಾಕಿಯೂ ಉಯರ ಹಸ ಮಮದಂದುದಾ ಇಂದನ್ ಹೆಮದಾ ಉದೇ ಮಗ ಮಂಬಲ ಇನ್ನವಾ ಸುರತಲ್ಮುವೇ ಹಿರಿಮಲ್ಹಿನಾ ದಿನದಾ ಕಪಿಲಿಗನ್ನವಾ ಒಬ್ಬ ಮೈಗಿ ತಿನ್ ಇಂಗಿ ಪಾನಿ ತಿನ್ ಪವಸನ್ನ ಪ್ರೇಮಾದರೆ ಕಲುದಾವುದಿ ದುರಿತಿಲ್ಲಾಟದಾವೊಬ್ಬ ಇನ್ನವಾ ರಹ ತುಂಬಲ ನುಕಿಯಾಕಿಯೂ ರಹಸ ಮಮದನ್ನವಾ ಸಂದುದಾ ಇಂದನ್ ಹೆಮದಾ ಉದೇ ಮಗ ಮಂಬಲ ಇನ್ನವಾ ಸುರತಲ್ಮುವೇ ತಿರಿಮಲ್ಹಿನಾ ದಿನದಾ ಕಪಿಲಿಗನ್ನವಾ ಟೇ ಅಪಿತಾಮ ಪೊಡಿಯುಂಬಗೇ ಕಲುದಾವುದಿ ದುರೈತಿ ಮಾಟದಾವ ಒಬ್ಬ ಇನ್ನವಾ ರಹಸಿಂಬಲ ನುಕಿಯಾಕಿಯೂ ರಹಸ ಮಮದನ್ನವಾ ಕಂದುದಾ ಇಂದನ್ ಹೆಮದಾವುದೇ ಮಗ ಮಂಬಲ ಇನ್ನವಾ ಸುರತಲ್ಮುವೇ ತಿರಿಮಲ್ಹಿನಾ ದಿನದಾ ಕಪಿಲಿಗನ್ನವಾ ಮಗ ಮಂಬಲ ಇನ್ನವಾ ದಿನದಾ ಕಪಿಲಿಗನ್ನವಾ.